ಮುದ್ದನ ತುಟಿಯು ಅವಳದ ಕುಡಿ ಹಂಗೆ ಕುಡಿ ಹುಬ್ಬು ಬೇವಿನೆ ಸಳಂಗೆ ಕುಡಿ ಹುಬ್ಬು ಬೇವಿನೆ ಸಳಂಗೆ ಕಣ್ಣೋಟ ಶಿವನ ಕೈಯಲಗು ಹೊಳೆದಂಗೆ ಕೆಟ್ಟರೇ ಕೆಡಲಿ ಮನೆಗೆಲಸ ತಂದನ ಮಕ್ಕಳಿರಲವ್ವ ಮನೆ ತುಂಬ ಜೋಗೋಳ ಹಾಡಿದರೆ ಆಗಲೇ ಕೇಳ್ಯಾನು ಹಾಲ ಹಂಬಲವ ಮರೆತಾನು ಶಿವನ ಕೈಯಲಗು ಹೊಳೆದಂಗೆ ಅತ್ತರೇ ಅಳಲವ್ವ ಈ ಕೂತು ನನಗಿರಲಿ ಕೆಟ್ಟರೇ ಕೆಡಲಿ ಮನೆಗೆಲಸ ಕೆಟ್ಟರೇ ಕೆಡಲಿ ಮನೆಗೆಲಸ ಕಂದನ ಮಕ್ಕಳಿರಲವ್ವ ಮನೆ ತುಂಬ ಹಾಡಿದರೆ ಆಗಲೇ ಕೇಳ್ಯಾನು ಹಾಲ ಹಂಬಲವ ಮರೆತಾನು ದೇವಿನ ಕಳಂಗೆ ಕಣ್ಣೋಟ ಶಿವನ ಕೈಯಲಗು ಹೊಳೆದಂಗೆ ಕೆಟ್ಟರೇ ಕೆಡಲಿ ಮನೆಗೆಲಸ ಕಂದನ ಮಕ್ಕಳಿರಲವ್ವ ಮನೆ ತುಂಬ ಜೋಗೋಳ ಹಾಡಿದರೆ ಆಗಲೇ ಕೇಳ್ಯಾನು ಹಾಲ ಹಂಬಲವ ಮರೆತಾನು ಶಿವನ ಕೈಯಲಗು ಹೊಳೆದಂಗೆ ಅತ್ತರೇ ಅಳಲವ್ವ ಈ ಕೂತು ನನಗಿರಲಿ ಕೆಟ್ಟರೇ ಕೆಡಲಿ ಮನೆಗೆಲಸ ಕೆಟ್ಟರೇ ಕೆಡಲಿ ಮನೆಗೆಲಸ ಕಂದನ ಮಕ್ಕಳಿರಲವ್ವ ಮನೆ ತುಂಬ ಹಾಡಿದರೆ ಆಗಲೇ ಕೇವಿನ ಕಳಂಗೆ ಕಣ್ಣೋಟ ಶಿವನ ಕೈಯಲಗು ಹೊಳೆದಂಗೆ ಅತ್ತರೇ ಅಳಲವ್ವ ಈ ಕೂತು ನನಗಿರಲಿ ಕೆಟ್ಟರೇ ಕೆಡಲಿ ಮನೆಗೆಲಸ ಕೆಟ್ಟರೇ ಕೆಡಲಿ ಮನೆಗೆಲಸ ಕಂದನ ಮಕ್ಕಳಿರಲವ್ವ ಮನೆ ತುಂಬ ಜೋಗೋಳ ಹಾಡಿದರೆ ಆಗಲೇವಿನ ಕಳಂಗೆ ಕಣ್ಣೋಟ ಶಿವನ ಕೈಯಲಗು ಹೊಳೆದಂಗೆ ಕೆಟ್ಟರೇ ಕೆಡಲಿ ಮನೆಗೆಲಸ ಕಂದನ ಮಕ್ಕಳಿರಲವ್ವ ಮನೆ ತುಂಬ ಅವನ ಕೈಯಲಗು ಹೊಳೆದಂಗೆ ಕೆಟ್ಟರೇ ಕೆಡಲಿ ಮನೆಗೆಲಸ ಕಂದನ ಮಕ್ಕಳಿರಲವ್ವ ಮನೆ ತುಂಬ ಸೇವಿನಗಳಂಗೆ ಕಣ್ಣೋಟ ಶಿವನ ಕೈ ಅಲಗು ಹೊಳೆದಂಗೆ ಕೆಟ್ಟರೇ ಕೆಡಲಿ ಮನೆಗೆಲಸ ಕಂದನ ಮಕ್ಕಳಿರಲವ್ವ ಮನೆ ತುಂಬ ಕೆಟ್ಟರೇ ಕೆಡಲಿ ಮನೆಗೆಲಸ ಕಂದನ ಮಕ್ಕಳಿರಲವ್ವ ಮನೆ ತುಂಬ ಹಾಡಿದರೆ ಆಗಲೇ ಕೇಳ್ಯಾನು ಹಾಲ ಹಂಬಲವ ಮರೆತಾನು ಹಾಲ ಹಂಬಲವ ಮರೆತಾನು ಕಂದಂಗೆ ಜೋಗೂಳದಾಗತಿ ಮುದ್ದ ಕೆಟ್ಟರೇ ಕೆಡಲಿ ಮನೆಗೆಲಸ ಕಂದನ ಮಕ್ಕಳಿರಲವ್ವ ಮನೆ ತುಂಬ ಹಾಡಿದರೆ ಆಗಲೇ ಕೇಳ್ಯಾನು ಹಾಲ ಹಂಬಲವ ಮರೆತಾನು ಹಾಲ ಹಂಬಲವ ಮರೆತಾನು ಕಂದನ ಕೆಟ್ಟರೇ ಕೆಡಲಿ ಮನೆಗೆಲಸ ಕಂದನ ಮಕ್ಕಳಿರಲವ್ವ ಮನೆ ತುಂಬ ಹಾಡಿದರೆ ಆಗಲೇ ಕೇಳ್ಯಾನು ಹಾಲ ಹಂಬಲವ ಮರೆತಾನು ಹಾಲ ಹಂಬಲವ ಮರೆತಾನು